ಮತ್ತು ಆಪರೇಷನ್ ಕಾವೇರಿ ನಾಲ್ಕನೇ ತಂಡದಲ್ಲಿ ರಾಜ್ಯದ 125 ಪ್ರಯಾಣಿಕರು ಬೆಂಗಳೂರಿಗೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಈಗ ಮತಕ್ಷೇತ್ರ ದರ್ಶನ ಪ್ರಸಾರವಾಗಲಿದೆ. ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಮತಕ್ಷೇತ್ರ ದರ್ಶನ. ಬಳ್ಳಾರಿ ಜಿಲ್ಲೆಯ ಮುಂದುವರೆದ ಭಾಗ. ಸಿರುಗುಪ್ಪ ವಿಧಾನಸಭಾ ಕ್ಷೇತ್ರ 1957ರಿಂದಲೂ ಅಸ್ತಿತ್ವದಲ್ಲಿರುವ ಈ ಕ್ಷೇತ್ರ ಸಾಮಾನ್ಯ ಕ್ಷೇತ್ರವಾಗಿತ್ತು. 2008ರಿಂದ ಪರಿಶಿಷ್ಟ ವರ್ಗಕ್ಕೆ ಮೀಸಲಾಗಿದ್ದು ಕ್ಷೇತ್ರ ಮರುವಿಂಗಡಣೆಯಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸೇರಿದೆ. ಈ ಮೊದಲಿದ್ದ ಬಳ್ಳಾರಿ ತಾಲೂಕಿನ ಬಸರಕೋಡು ಕೋಳೂರು ಹೋಬಳಿಗಳನ್ನು ಬಿಟ್ಟು ಸಂಪೂರ್ಣ ಸಿರುಗುಪ್ಪ ತಾಲೂಕನ್ನು ಹೊಂದಿದೆ. ಸಿರುಗುಪ್ಪ ನಗರಸಭೆ ತೆಕ್ಕಲಕೋಟೆಯ ಪುರಸಭೆಯನ್ನು ಹೊಂದಿದೆ. ಸಿರಿಗೇರಿ, ಕರೂರು, ರಾರಾವಿ, ಹಚ್ಚೊಳ್ಳಿ ಹೋಬಳಿಗಳು ಇದರ ವ್ಯಾಪ್ತಿಯಲ್ಲಿವೆ. ಉಡಿಗೋಳ ಗ್ರಾಮದ ಬಳಿ ಪ್ರಾಚೀನ ಅಶೋಕನ ಶಿಲಾಶಾಸನ, ಕೆಂಚನಗುಡ್ಡ, ನಿಟ್ಟೂರು ಬಳಿ ಶಿಲಾಯುಗದ ಪಳೆಯುಳಿಕೆಗಳನ್ನು ಇಲ್ಲಿ ಕಾಣಬಹುದು. ಪೂರ್ವದಲ್ಲಿ ವೇದಾವತಿ, ಪಶ್ಚಿಮದಲ್ಲಿ ತುಂಗಭದ್ರಾ ನದಿಯನ್ನು ಹೊಂದಿದ್ದು ಶೇಕಡ 90% ನೀರಾವರಿ ಪ್ರದೇಶ ಹೊಂದು ಭತ್ತ ಇಲ್ಲಿನ ಪ್ರಮುಖ ಬೆಳೆಯಾಗಿದೆ. ಆದ್ದರಿಂದ ರಾಜ್ಯ, ಹೊರರಾಜ್ಯ, ವಿದೇಶಗಳಿಗೆ ಇಲ್ಲಿನ ಅಕ್ಕಿಯನ್ನು ಸರಬರಾಜು ಮಾಡಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಸಿರುಗುಪ್ಪ ಪಟ್ಟಣ 78ಕ್ಕೂ ಹೆಚ್ಚು ಅಕ್ಕಿ ಗಿರಣಿಗಳನ್ನು ಹೊಂದಿದೆ. ಕ್ಷೇತ್ರದಲ್ಲಿ 106,711 ಪುರುಷರು, 110,292 ಮಹಿಳೆಯರು ಹಾಗೂ 38 ಮಂದಿ ಇತರೆ ಸೇರಿದಂತೆ ಒಟ್ಟು 217,041 ಮತದಾರರಿದ್ದಾರೆ. ಅದರಲ್ಲಿ 6,943 ಯುವ ಮತದಾರರು, 3,128 ಮಂದಿ 80 ವರ್ಷ ಮೇಲ್ಪಟ್ಟ ಮತದಾರರು, 3,686 ವಿಶೇಷಚೇತನರು ಇದ್ದಾರೆ. ಮತದಾನಕ್ಕಾಗಿ 227 ಮತಗಟ್ಟೆಗಳಿವೆ. ಸದ್ಯ ಈ ಕ್ಷೇತ್ರದ ಹಾಲಿ ಶಾಸಕ ಎಂಎಸ್ ಸೋಮಲಿಂಗಪ್ಪ ನಾಲ್ಕನೇ ಬಾರಿಗೆ ಶಾಸಕರಾಗಲು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದು, ಕಾಂಗ್ರೆಸ್ನಿಂದ ಬಿಎಂ ನಾಗರಾಜ್ ಕಣದಲ್ಲಿದ್ದಾರೆ. ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಈ ಹಿಂದಿನ ಹೊಸಪೇಟೆ, ಕುರುಗೋಡು, ಸಿರುಗುಪ್ಪ ಕ್ಷೇತ್ರದ ಕೆಲ ಭಾಗಗಳನ್ನು ಒಳಗೊಂಡು 2008ರಲ್ಲಿ ಅಸ್ತಿತ್ವಕ್ಕೆ ಬಂದಿರುವ ಮತ್ತೊಂದು ಕ್ಷೇತ್ರ. ಇದು ಸಹ ಪರಿಶಿಷ್ಟ ವರ್ಗಕ್ಕೆ ಮೀಸಲಿದೆ. ಬಳ್ಳಾರಿ ತಾಲೂಕಿನ ಕೋಳೂರು, ಕಂಪ್ಲಿ ತಾಲೂಕಿನ ಎಮ್ಮಿಗನೂರು, ದೇವಸಮುದ್ರ, ಹೊಸಪೇಟೆ ತಾಲೂಕಿನ ರಾಮಸಾಗರ ಹೋಬಳಿಗಳ ಹಳ್ಳಿಗಳು ಹಾಗೂ ಕಂಪ್ಲಿ ಪುರಸಭೆ ಮತ್ತು ಕುರುಗೋಡು ಪಟ್ಟಣ ಪಂಚಾಯಿತಿಯ ವ್ಯಾಪ್ತಿ ಹೊಂದಿದೆ. ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಿಂದ ಸಂಪೂರ್ಣ ನೀರಾವರಿ ಪ್ರದೇಶ. ಭತ್ತ, ಬಾಳೆ, ಕಬ್ಬು, ಮೆಣಸಿನಕಾಯಿ, ಮುಸುಕಿನ ಜೋಳ ಇಲ್ಲಿನ ಮುಖ್ಯ ಬೆಳೆ. ಕಂಪ್ಲಿ ಪಟ್ಟಣ ಅಕ್ಕಿ ಉತ್ಪಾದನೆಗೆ ಹೆಸರುವಾಸಿಯಾಗಿದೆ. ಬಾದಾಮಿ, ಚಾಲುಕ್ಯರು ಹಾಗೂ ಹೊಯ್ಸಳರ ಕಾಲದ ಶಿಲ್ಪಕಲೆಯ ದೇಗುಲಗಳನ್ನು ಹೊಂದಿರುವ ಕುರುಗೋಡು ಪಟ್ಟಣ ಈ ಕ್ಷೇತ್ರದ ಪ್ರವಾಸಿ ಹಾಗೂ ಧಾರ್ಮಿಕವಾಗಿ ಪ್ರಸಿದ್ದಿ ಪಡೆದಿರುವ ತಾಣ. ಈ ಕ್ಷೇತ್ರದಲ್ಲಿ ನಡೆದ ಕಳೆದ 3 ಚುನಾವಣೆಯಲ್ಲಿ ಮೊದಲೆರಡು ಬಾರಿ ಗೆದ್ದಿದ್ದ ಮಾಜಿ ಶಾಸಕ ಟಿಎಸ್ ಸುರೇಶ್ ಬಾಬು ಈಗಲೂ ಬಿಜೆಪಿಯಿಂದ, ಹಾಲಿ ಶಾಸಕ ಜಿಎನ್ ಗಣೇಶ್ ಕಾಂಗ್ರೆಸ್ನಿಂದ, ರಾಜು ನಾಯಕ್ ಜೆಡಿಎಸ್ನಿಂದ ಕಣದಲ್ಲಿದ್ದು, ಇವರಲ್ಲದೆ 7 ಜನರು ಕಣದಲ್ಲಿದ್ದಾರೆ. ಸಂಡೂರು ವಿಧಾನಸಭಾ ಕ್ಷೇತ್ರ ಇದು 2008ರವರೆಗೆ ಸಾಮಾನ್ಯ ಕ್ಷೇತ್ರವಾಗಿತ್ತು. ಕ್ಷೇತ್ರ ಪುನರ್ ವಿಂಗಡಣೆಯಿಂದ 2008ರಿಂದ ಪರಿಶಿಷ್ಟ ವರ್ಗಕ್ಕೆ ಮೀಸಲಾಗಿದೆ. ಈ ಕ್ಷೇತ್ರದಲ್ಲಿ ಮೊದಲಿದ್ದ ಪಾಪಿನಾಯಕನಹಳ್ಳಿ ಹೋಬಳಿ ತೆಗೆದು ಸಂಡೂರು ತಾಲೂಕಿನ ಎಲ್ಲಾ ಹಳ್ಳಿಗಳ ಜೊತೆ ಬಳ್ಳಾರಿ ತಾಲೂಕಿನ ಕುಡುತಿನಿ ಹೋಬಳಿ ಸೇರಿಕೊಂಡಿದೆ. ಸಂಡೂರು ಅರಸರ ಮನೆ, ಪ್ರಾಚೀನ ಕುಮಾರಸ್ವಾಮಿ ದೇವಸ್ಥಾನ, ಉಬ್ಬಳಗಂಡಿಯ ಶಿಲಾಬೆಟ್ಟ ಪ್ರವಾಸಿಗರ ನೆಚ್ಚಿನ ತಾಣವಾಗಿವೆ. 200ಕ್ಕೂ ಹೆಚ್ಚು ಆಯುರ್ವೇದ ಔಷಧಿಗಳ ಸಸ್ಯವನ, ನಂದಿಹಳ್ಳಿ ಸ್ನಾತಕೋತ್ತರ ಕೇಂದ್ರ ಇಲ್ಲಿದೆ. ಕ್ಷೇತ್ರದ ಮೂಲ ಉದ್ಯೋಗ ಕೃಷಿಯಾದರೂ ಹೆಚ್ಚಿದ ಕಬ್ಬಿಣದಿರಿನ ಬೇಡಿಕೆಯಿಂದ ಗಣಿಗಾರಿಕೆಯೂ ಹೆಚ್ಚಿ ಕಾಡು ಬರಿದಾಗುತ್ತಿದೆ. ವಾರ್ಷಿಕ 32 ಲಕ್ಷ ಮೆಟ್ರಿಕ್ ಟನ್ ಕಬ್ಬಿಣ ಅದಿರಿನ ಉತ್ಪಾದನೆಯಾಗುತ್ತಿದೆ. ಇದರಿಂದಾಗಿ ಇಲ್ಲಿ ದೇಶದಲ್ಲಿಯೇ ಅತಿ ಹೆಚ್ಚು ಉಕ್ಕು ಉತ್ಪಾದನೆಯ ಜಿಂದಾಲ್ ಕಾರ್ಖಾನೆ ಇದ್ದು 30,000ಕ್ಕೂ ಹೆಚ್ಚು ಕಾರ್ಮಿಕರಿಗೆ ಉದ್ಯೋಗ ದೊರೆಯುತ್ತಿದೆ. ಅಷ್ಟೇ ಅಲ್ಲದೆ 1,700 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯ ಬಳ್ಳಾರಿ ಶಾಖೋತ್ಪನ್ನ ಕೇಂದ್ರ, ಮೆದು ಕಬ್ಬಿಣ ಕಾರ್ಖಾನೆಗಳಿಂದ ಔದ್ಯಮಿಕವಾಗಿಯೂ ಬೆಳೆದು ಕಾರ್ಮಿಕರ ಸಂಖ್ಯೆ ಹೆಚ್ಚಿದೆ. ಆರ್ಥಿಕವಾಗಿ ಉತ್ತಮ ಸ್ಥಾನದಲ್ಲಿದ್ದರೂ ಆರೋಗ್ಯ, ಶಿಕ್ಷಣ, ಸಾರಿಗೆ ಹಾಗೂ ಮೂಲಭೂತ ಸೌಲಭ್ಯಗಳ ಸಮಸ್ಯೆಯನ್ನು ಎದುರಿಸುತ್ತಿದೆ. ರಾಜ್ಯದ ಅತಿ ಹಿಂದುಳಿದ ತಾಲೂಕುಗಳ ಪಟ್ಟಿಯಲ್ಲಿ ಇದು ಸೇರಿದೆ. ಸಂಡೂರು ರಾಜ ಮನೆತನ ಈ ಮೊದಲು ಇಲ್ಲಿ ಆಳುತ್ತಿತ್ತು. ಈ ಮನೆತನದ ಎಂವೈ ಘೋರ್ಪಡೆಯವರು ಒಮ್ಮೆ ಅವಿರೋಧ ಆಯ್ಕೆ ಸೇರಿದಂತೆ 7 ಬಾರಿ ಶಾಸಕರಾಗಿದ್ದರು. ಹಾಲಿ ಶಾಸಕ ತುಕಾರಾಂ ಕಾಂಗ್ರೆಸ್ನಿಂದ 4ನೇ ಬಾರಿಗೆ ಆಯ್ಕೆಯಾಗಲು ಸ್ಪರ್ಧಾಕಣದಲ್ಲಿದ್ದಾರೆ.

ನಿಮ್ಮ ಸುರಕ್ಷತೆ ನಮ್ಮ ಕಾಳಜಿ, ನಿಮ್ಮ ಆರೋಗ್ಯವೇ ನಮ್ಮ ಪ್ರಾಮುಖ್ಯತೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಚಿಕಿತ್ಸೆಯನ್ನ ವಿಳಂಬ ಮಾಡಬೇಡಿ. ಕ್ಯಾನ್ಸರ್ ಡಯಾಗ್ನೋಸ್ ಮತ್ತು ಸರ್ಜರಿ, ಕೀಮೋಥೆರಪಿ, ರೇಡಿಯೇಷನ್, ಆರ್ಸಿಯು, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ರೇಡಿಯಾಲಜಿ ಮತ್ತು ಸ್ಟಮಕ್ ಪೆಟ್ ಸಿಟಿ ಸ್ಕ್ಯಾನ್ ಟ್ರೀಟ್ಮೆಂಟ್ ನಂತಹ ಎಲ್ಲಾ ಸೌಲಭ್ಯಗಳು ಒಂದೇ ಸೂರಿನಡಿ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್, ಸಂಗ್ಲಿ ರೋಡ್, ಮೀರಜ್. ಕರೆ ಮಾಡಿ 8871724848 ಅಥವಾ ವಿಸಿಟ್ ಮಾಡಿ www.cancermiraj.com. ಪ್ರಜ್ಞಾವಂತ ಮತದಾರ ಬಂಧುಗಳೇ, ಮತದಾನ ನಮ್ಮೆಲ್ಲರ ಹಕ್ಕು, ಕರ್ತವ್ಯ, ಜವಾಬ್ದಾರಿ. ಮೇ 10ರಂದು ಮತದಾನದಲ್ಲಿ ತಪ್ಪದೇ ಭಾಗವಹಿಸಿ. ಇದು ಧಾರವಾಡ ಜಿಲ್ಲಾ ಸ್ವೀಪ್ ಪ್ರಚಾರ ಸಮಿತಿಯ ಪ್ರಕಟಣೆ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪರಿಸರ ಸಂರಕ್ಷಣೆಯ ಮಹತ್ವ, ಈ ಕುರಿತು ಪಿವಿ ಹಿರೇಮಠ್ ಅವರೊಂದಿಗೆ ಸಂದರ್ಶನವಿದೆ, ಕೇಳೋಣಂತ. ಇವರನ್ನು ಸಂದರ್ಶಿಸುತ್ತಾರೆ ಎಚ್ಬಿ ರಾಮಡಗಿ. ಕೇಳುಗರಿಗೆ, ನಮ್ಮ ಜೊತೆಯಲ್ಲಿ ಪಿವಿ ಹಿರೇಮಠ್ ಅವರಿದ್ದಾರೆ. ಸಾಕಷ್ಟು ಪರಿಸರವಾದಿಗಳಿಗೆ ಅವರು ಪರಿಚಯ, ಮತ್ತೆ ಅವರು ಲಾ ಓದಿದ್ದಾರೆ. ಅನೇಕ ಜನಪರ ಹೋರಾಟದಲ್ಲಿ ಭಾಗವಹಿಸಿದಂಥವ್ರು ಓದುವಂಥ ಕಾಲದಲ್ಲಿ. ಆನಂತರ ಎಲ್ಲೆಲ್ಲಿ ಏನೇನು ಅವಕಾಶಗಳಿದ್ದವು ಹಂಗೆ ಅರಿಸ್ಕೊಂತ ಹೋದಂಥವ್ರು. ಅಣ್ಣ ಮಾಡ್ತಕ್ಕಂಥ ಅನೇಕ ಪರಿಸರ ಪೂರಕ ಚಟುವಟಿಕೆಯಲ್ಲಿ ತಾವು ಕೂಡ ತೊಡಗಿಸುವಂಥವ್ರು. ಮತ್ತು ಅವರು ತೊಗೊಂಡಿರೋ ಪ್ರಾಜೆಕ್ಟ್ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ತೊಗೊಳ್ತಾರೆ. ಸಣ್ಣ ಪುಟ್ಟ ಪ್ರಯೋಗ ಮಾಡೋಣ, ಅಲ್ಲೇ ಬಿಡೋಣ ಅನ್ನುವಂಥದ್ದಲ್ಲ. ಈ ಎಲ್ಲ ನೋಡ್ಕೊಂತ ಬಂದಾಗ ಮತ್ತು ಪರಿಸರ ಪೂರಕವಾಗಿ ಅನೇಕ ಚಟುವಟಿಕೆಗಳನ್ನು ಮಾಡಿದ್ದಾರೆ. ಪಕ್ಷಿ ವೀಕ್ಷಣೆ ಆಗ್ಬೋದು, ಅಲ್ಲಿ ನಮ್ಮ ಸುತ್ತಮುತ್ತ ಇರುವಂಥ ವಾತಾವರಣವನ್ನು, ಎನ್ವೈರನ್ಮೆಂಟನ್ನು ಹೇಗೆ ಸುಧಾರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನೊಳಗಾಗಿರ್ಬೋದು. ತೋಟಗಾರಿಕಾ ಬೆಳೆಗಳು, ಅನೇಕ ದೊಡ್ಡ ದೊಡ್ಡ ಮರಗಳು, ಹಣ್ಣು ಹಂಪಲಿನ ಗಿಡಗಳು, ಪಕ್ಷಿಗೆ ಬೇಕಾದಂಥ ಆಹಾರ ಕೊಡುವಂಥ ಗಿಡಗಳು, ಇವೆಲ್ಲವನ್ನು ಕೂಡ ತಿಳುವಳಿಕೆ ಕೊಡ್ತಾರೆ, ಮತ್ತು ತಾವು ಕೂಡ ಮಾಡ್ತಾ ಇರ್ತಾರೆ. ಇವತ್ತು ಪರಿಸರ, ಅದರ ಕಾಳಜಿ, ಅದರ ಪ್ರಾಮುಖ್ಯತೆ, ನಾವು ಎಷ್ಟರ ಮಟ್ಟಿಗೆ ಸ್ಪಂದಿಸ್ಬೋದು, ಈ ನಿಟ್ಟಿನೊಳಗೆ ಮಾತಾಡ್ತಾ ಇದ್ದೀವಿ. ನಮಸ್ಕಾರ ಹಿರೇಮಠ ಅವರೇ. ನಮಸ್ಕಾರ ಸರ್. ತಾವು ಅನೇಕ ವರ್ಷಗಳಿಂದ ನಾನು ನೋಡ್ಕೊಂತ ಬಂದಿದ್ದೀನಿ, ನೀವು ಒಂದಿಲ್ಲ ಒಂದು ರೀತಿಯಿಂದ ಹೋರಾಟದಲ್ಲಿ ಆಗಲಿ, ಸಮಾಜಮುಖಿ ಚಿಂತನೆಯಲ್ಲಿ ಆಗಲಿ, ಅಥವಾ ಇಂಥ ಪರಿಸರ ಪೂರಕ ಚಟುವಟಿಕೆಯಲ್ಲೇ ಆಗಲಿ, ಪೂರ್ತಿ ಹೃದಯವನ್ನು ಹಾಕಿ ಕೆಲಸ ಮಾಡುವಂಥವ್ರು ನೀವು ಅಲ್ಲ. ಈ ಗುಣ ಹೇಗೆ ಬಂತು? ಅಪ್ಪನಿಂದ, ಅವನಿಂದ, ಸುತ್ತುಕಡೆ ಗುರುಗಳು? ಅದೇ, ಇದೆಲ್ಲ ತಂದೆ ತಾಯಿ ಮತ್ತು ಅಣ್ಣಂದರು ಹಾಗೂ ಸಮಾಜದಲ್ಲಿ ಇರುವಂಥ ನಮ್ಮ ಗುರುವೃಂದ, ಸ್ನೇಹಿತರು ಮತ್ತು ಪರಿಸರ, ಆ ಒಂದು ಕಾಳಜಿಯನ್ನು ಸಮಾಜಮುಖವಾದಂಥ ಒಂದು ಜೀವನವನ್ನು ನಡೆಸಲಿಕ್ಕೆ ಇವರೆಲ್ಲರೂ ನಮಗೆ ಒಳ್ಳೆ ವಾತಾವರಣವನ್ನು ನಿರ್ಮಾಣ ಮಾಡಿಕೊಟ್ಟರು ಅಲ್ವಾ? ಅಣ್ಣನು ಹಾಗೆ ಹೌದು, ನಮ್ಮ ಅಣ್ಣಂದರು ಕೂಡ ಇದೇ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು. ಆ ಮೂಲಕ ನಾವು ಅದನ್ನು ಅವರಿಂದ ಕಲ್ತ್ಕೊಂಡು ಬೆಳೆಸ್ಕೋತಾ ಹೊರಟಿದ್ದೀವಿ. ಪರಿಸರ ಜೊತೆ ಬೆಳೆಯೋದು ಬೇರೆ, ಗಿಡ ಹಾಕೋದು, ನೀರು ಹಾಕೋದು, ಹೂವು ಕೀಳೋದು, ಅದರ ಅಂದ ನೋಡೋದು, ಚಂದ ನೋಡೋದು, ಅದೊಂಥರ ಎಲ್ಲರೂ ಮಾಡ್ತಾರೆ. ಆದರೆ ಒಂದು ಗಿಡವನ್ನು ಅಥವಾ ಒಂದು ಸಸ್ಯವನ್ನು ಅದರ ಪೂರ್ತಿ ಬಯಾಲಜಿ ಅರ್ಥ ಮಾಡಿಕೊಂಡು ಎಲ್ಲಿ ಬೆಳೆಯುತ್ತೆ, ಹೆಂಗೆ ಬೆಳೆಯುತ್ತೆ, ಹೆಂಗೆ ಬೆಳೆಸ್ಬೇಕು, ಅದಕ್ಕೆ ಬೇಕಾದಂಥ ಪೋಷಣೆ ಹೇಗೆ ಮಾಡಬೇಕು, ಇದೆಲ್ಲನೂ ವೈಜ್ಞಾನಿಕ ಒಂದು ಹಿನ್ನೆಲೆ ಬೇಕು. ಹೇಗೆ ಮಾಡಿದಿರಿ? ಇಲ್ಲ, ನಾನು ಒಂದು ಮರದ ಕತೆ, ಒಂದು ಮರ ಅಕಸ್ಮಾತ್ 50 ವರ್ಷ ಬದುಕಿದರೆ ಅದು ಮಾನವ ಕುಲಕ್ಕೆ ಏನೆಲ್ಲ ಕೊಡುಗೆ ಕೊಡುತ್ತೆ ಅನ್ನೋ ಬಗ್ಗೆ ನಾನು ಓದಿದೆ ಸುಮಾರು 20-25 ವರ್ಷಗಳಿಂದ. ಒಂದು ಮರ 50 ವರ್ಷ ಬದುಕಿದರೆ ಅದು ಮಾನವ ಕುಲಕ್ಕೆ 36 ಲಕ್ಷದಷ್ಟು ಲಾಭವನ್ನು ಕೊಡುತ್ತೆ. ಓ, ರೂಪಾಯಿದೊಳಗೆ ಹೇಳಿದ್ರೆ? ಹಾಂ, ರೂಪಾಯಿದೊಳಗೆ ಹೇಳಿದ್ರೆ ಈಗ ಸುಮಾರು 5 ಲಕ್ಷದಷ್ಟು ಆಮ್ಲಜನಕವನ್ನು ಕೊಡ್ತದೆ, ಸುಮಾರು 6 ಲಕ್ಷದಷ್ಟು ಸಾಯಿಲ್ ಎರೋಜನ್ ಅಂದರೆ ಭೂಮಿ ಸವಕಳಿ ಆಗೋದನ್ನು ನಿಲ್ಲಿಸುತ್ತೆ, ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಒದಗಿಸುತ್ತೆ, ಪಕ್ಷಿಗಳಿಗೆ ಗೂಡು ಕಟ್ಕೊಳ್ಳಿಕ್ಕೆ ಹಣ್ಣು ಹಂಪಲನ್ನು ಕೊಡೋದ್ರ ಜೊತೆಗೆ ಗೂಡು ಕಟ್ಕೊಳ್ಳುತ್ತೆ, ನಂತರ ಅದರ ವುಡ್ ವ್ಯಾಲ್ಯೂ ಇರ್ಬೋದು, ಇವನ್ನೆಲ್ಲ ತೆಗೆದುಕೊಂಡಾಗ ಸುಮಾರು 36 ಲಕ್ಷದಷ್ಟು ಲಾಭ ಕೊಡುತ್ತೆ. ಅಂದರೆ ಮಾನವನಿಗಿಂತ ಮರಗಳೇ ಮುಖ್ಯವಾಗಿ, ನಂತರ ಮಾನವ ಈ ಕುಲ ಅನ್ನೋದು ಬದುಕಬೇಕಂತಂದ್ರೆ ಈ ಮರಗಳಿಲ್ಲದೆ ಆಗುದಿಲ್ಲ. ಮರಗಳು ಆಕ್ಸಿಜನ್ ಕೊಡೋದಷ್ಟೇ ಅಲ್ಲ, ಆ ಮರಗಳು ನಮಗೆ ಮಳೆಯನ್ನು ತರಿಸ್ತವೆ. ಮರಗಳು ಮಳೆಯ ನೀರನ್ನು ಬೇರುಗಳ ಮುಖಾಂತರ ಭೂಮಿಗೆ ಉಣಿಸಿ ನಮಗೆ ಬೇಕಾಗಿರುವ ಜಲವನ್ನು ನಿರ್ಮಾಣ ಮಾಡ್ತವೆ. ನಮ್ಮ ಹಳ್ಳ ಹೊಳೆ ನದಿಗಳು ಆ ಬೇರುಗಳ ಮುಖಾಂತರ ಹರಿದು ಬರುವ ಸತತವಾದ ನೀರಿನಿಂದಲೇ ಅವು ಸತತವಾಗಿ ಹರಿತಾ ಇರ್ತವೆ. ಆವಾಗ ನಮಗೆ ಈ ವೈಜ್ಞಾನಿಕವಾಗಿ ಕಲ್ತ್ಕೊಳ್ಳೋದ್ರ ಜೊತೆಗೆ ಪ್ರಾಕ್ಟಿಕಲ್ ಆಗಿ ಅದನ್ನು ಬೆಳೆಸೋದನ್ನು ಕಲ್ತ್ಕೊಂಡಾಗ ಭಾಳ ಸರಳ ಅನಿಸುತ್ತೆ. ಹೌದಲ್ಲ ಎಲ್ಲರೂ? ಮತ್ತೆ ಇದಕ್ಕೆ ಇನ್ನೊಂದು ಪೂರಕವಾದ ಮಾಹಿತಿ ಏನಂತೇಳಿದ್ರೆ, ಒಂದು ಗಿಡ ಈ ಆಕ್ಸಿಜನ್ ಕೊಡೋದು, ಮಣ್ಣಿನ ಸಂರಕ್ಷಣೆ ಮಾಡೋದು, ನೀರನ್ನು ಹಿಡಿದುಬಿಟ್ಟು ಕೊಳ್ಳೋದು, ಇದು ಫಿಸಿಕಲ್ ಆಗಿ ನಮ್ಮ ಕಣ್ಣಿಗೆ ಕಾಣುವಂಥ ಕೆಲಸ. ಆದರೆ ಒಂದು ಗಿಡದಲ್ಲಿ ಎಷ್ಟು ಎಷ್ಟು ಸೂಕ್ಷ್ಮ ಜೀವಿಗಳು ಆಶ್ರಯ ಪಡ್ಕೊಂಡಿತ್ತು, ಎಷ್ಟು ಕೀಟಗಳು ಆಶ್ರಯ ಪಡ್ಕೊಂಡಿತ್ತು, ಎಷ್ಟು ಜೇನು ಹುಳುಗಳು ಅಥವಾ ಪರಿಸರ ಪೂರಕ ಕೀಟಗಳು ಆಶ್ರಯ ಪಡ್ಕೊಂಡಿತ್ತು, ಎಷ್ಟು ಗಿಡ ಇದು ಪಕ್ಷಿಗಳಿಗೆ ಆಶ್ರಯ ತಾಣ ಕೊಡು, ಎಷ್ಟು ಹಣ್ಣು ಕೊಡುತ್ತೆ, ಅದನ್ನ ಹೇಗೆ ಲೆಕ್ಕ ಹಾಕೊಂಡು ನಾವು? ವಿಸ್ಮಯ ಜಗತ್ತು ಅಲ್ವ, ಬಹಳ ವಿಸ್ಮಯ. ಆ ಮರಗಳೇ ಈ ಬಯೋಡೈವರ್ಸಿಟಿ ಅಂತೀವಲ್ಲ ನಾವು, ಇದಕ್ಕೆಲ್ಲ ಕಾರಣ ಆಗೋದು ಬಯೋಡೈವರ್ಸಿಟಿ. ಈ ಬಯೋಡೈವರ್ಸಿಟಿ ಉಳಿಬೇಕು ಅಂತಂದ್ರೆ, ನೀವು ಹೇಳಿದ ಸೂಕ್ಷ್ಮ ಜೀವಿಗಳು ಸುಮಾರು 70 ಲಕ್ಷ ಕೋಟಿ ಅಂತ ಹೇಳ್ತೀವಿ, ಅವೆಲ್ಲ ಬದುಕೋದು ಈ ಮರಗಳಿದ್ರೆ, ಈ ಗಿಡ ಮರಗಳಿದ್ರೆ, ಜಲ ಸಂಪತ್ತಿದ್ರೆ, ಮಣ್ಣಿನ ಗುಣ ಚೆನ್ನಾಗಿದ್ರೆ ಮಾತ್ರ. ಆ ದೃಷ್ಟಿಯಿಂದ ಭಾರತವು ಅತ್ಯಂತ ಉತ್ಕೃಷ್ಟ ಒಂದು ಸ್ಥಾನದಲ್ಲಿದೆ. ನಮ್ಮ ದೇಶದಲ್ಲಿ ಸುಮಾರು 68,000 ನೇಮ್ಡ್ ವೆರೈಟಿ ಪೀಸಸ್ ಆಫ್ ಟ್ರೀಸ್ ಇವೆ. ಅದೇ ಬೇರೆ ದೇಶದಲ್ಲಿ ಹೋದ್ರೆ ನಿಮಗೆ ಬಹಳ ಅಂದ್ರೆ ಒಂದು 50-60 ವೆರೈಟಿ ಸ್ಪೀಸೀಸ್ ಇರ್ಬೋದು, ಅಷ್ಟೇ ಪ್ರಮಾಣದ ಬರ್ಡ್ಸ್ಗಳು ಇರ್ತವೆ ಅಥವಾ ನಿಮ್ಮ ಬಟರ್ಫ್ಲೈಸ್ ಇರ್ತವೆ. ಆ ದೃಷ್ಟಿಯಿಂದ ಸಂಪದ್ಭರಿತವಾದ ಸಸ್ಯ ಸಂಕುಲದಲ್ಲಿ ಸಂಪದ್ಭರಿತವಾದದ್ದು ನಮ್ಮ ಭಾರತ ದೇಶ. ಮತ್ತೆ ಇಲ್ಲಿ ವಾತಾವರಣ ಕೂಡ ವೈವಿಧ್ಯತೆಯಿಂದ ಡೆಸರ್ಟ್ ಇದೆ ಇಲ್ಲಿ. ಮತ್ತೆ ನಮ್ಮಲ್ಲಿ ಏನಾಗುತ್ತೆ, ಹಿಮ ಪರ್ವತಗಳಿವೆ, ಇವೆ ನಮ್ಮಲ್ಲಿ 365 ದಿವಸ ಹರಿಯುವಂತ ನದಿಗಳಿವೆ, ಕರಾವಳಿ ಇದೆ, ಕರಾವಳಿ ಇದೆ, ವೆಸ್ಟರ್ನ್ ಘಾಟ್ಸ್ ಇದೆ, ಪಶ್ಚಿಮ ಘಟ್ಟಗಳು ಇದೆ, ಅವು 68 ನದಿಗಳಿಗೆ ಜೀವವನ್ನು ಕೊಡುವಂತ ಪಶ್ಚಿಮ ಘಟ್ಟಗಳು. ಹೌದು, ಇಡೀ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದ ಜೀವ ವೈವಿಧ್ಯತೆ ಅಲ್ಲಿ ಇದೆ. ಹೌದು ತಾನ ಅದು. ಹೌದಲ್ಲ, ಹೌದು, ಅದಕ್ಕೆ ಏನು ಡಿಸ್ಟರ್ಬ್ ಆಗಬಾರದು ಅಂತೇಳಿ ಕಾಪಾಡ್ತಾ ಇದೆ, ಕಾಪಾಡ್ತಾ ಅದಕ್ಕೆ ಹಸಿರು ಪೀಠ ಮಾಡ್ಕೊಂಡ್ರು. ಈಗ ಇಷ್ಟು ಮಹತ್ವವನ್ನು ಅರ್ಥಕೊಂಡ ಮೇಲೆ ಮುಂದೆ ಏನೇನು ಕೈಗೊಂಡು? ಇಲ್ಲ, ಈಗ ನಮ್ಮೆಲ್ಲದರಿಗೂ ಒಂದು ಪ್ರಮುಖವಾದ ದುಸ್ಥಿತಿ ಬಂದು ಒದಗಿದೆ, ಏನಂದ್ರೆ ಹವಾಮಾನ ಬದಲಾವಣೆ. ಆ ಹವಾಮಾನ ಬದಲಾವಣೆಯಿಂದ ಈಗ ನೆರೆ ಅಥವಾ ಬರ, ಇದು ನಮ್ಮೆಲ್ಲರನ್ನ, ನಮ್ಮ ರೈತ ಸಂಕುಲವನ್ನು, ಅನ್ನದಾತನನ್ನು ಕಾಡುವಂಥ ಒಂದು ಎಲ್ಲರನ್ನು ಪ್ರತಿಯೊಬ್ಬನು ಶ್ರೀಮಂತ ಇರಲಿ ಬಡವ ಇರಲಿ. ಇವತ್ತು ಇದೇ ಧಾರವಾಡದಲ್ಲಿ ನಾವು ನೀವು ಕಲಿಯುವಾಗ ಸುಮಾರು 26-35 ಡಿಗ್ರಿ ಅಂದರೆ ಮ್ಯಾಕ್ಸಿಮಮ್ ಬಿಸಿಲು. ಹಾಗೆಯೇ ಇದೇ ಸಪ್ತಾಪುರದಲ್ಲಿ ನಾವು ಒಂದು ಸಣ್ಣ ಕೋಣೆಯೊಳಗಿದ್ದಾಗ ಏನು ಅದೇ ಬಣ್ಣದ ಓಕಳೆ ಆಟ ಆಡ್ಕೊಂಡ್ಬಂದಾಗ ಆ ಓನರು ನಮಗೆ ನಲ್ಲಿ ನೀರು ಕೊಡಲಿಲ್ಲ, ಬಂದಿತ್ತು ಏನು ಮಾಡೋದು ಅಂತ ನಾವೆಲ್ಲ ಗಲಾಟೆ ಮಾಡಿದ್ವಿ ಅವ್ರ ಮನೆ ಮುಂದೆ. ಅವರು ಒಂದು ಗುದ್ಲಿ ಸಲಿಕೆ ಒಗೆದ್ರು, ಇಲ್ಲಿ ಎಗಿರಿ ನೀರು ಬರ್ತತಿ ಅಂದರು. 6 ಫೀಟ್ ತೆಗೆದ್ರೆ ನೀರು ನೀರು ಕುಡಿಯುವಂಥ ನೀರು, ಅದರಲ್ಲೇ ಸ್ನಾನ ಮಾಡಿ ಅದರಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡ್ತಿದ್ವಿ. ಇವತ್ತು ನೀವು ಧಾರವಾಡದ ಪರಿಸ್ಥಿತಿ ತಗೊಳ್ಳಾರ 1,200 ಫೀಟ್ ಹೋದ್ಮೇಲೆ ನೀರು ಸಿಗಬಹುದು, ಅಷ್ಟೇ, 1-1.5 ಇಂಚೋ ಸಿಗಬಹುದು. ಇಂಥ ದುಸ್ಥಿತಿ ಬಂದು ಅಂದರೆ ಆರ್ ವಿ ಸಿವಿಲೈಸ್ಡ್ ಅನ್ನೋ ಒಂದು ಪ್ರಶ್ನೆ ಎದುರಾಗುತ್ತೆ. ನಾವೇ ಖುದ್ದಾಗಿ ಬರಗಾಲವನ್ನು ತಂದುಕೊಂಡಿದ್ದೀವಿ, ನಾವೇ ಖುದ್ದಾಗಿ ನೆರೆಯನ್ನು ತಂದುಕೊಂಡಿದ್ದೀವಿ. ಹವಾಮಾನ ಬದಲಾವಣೆಗೆ ಮನುಷ್ಯ ಕೇಂದ್ರಿತ ಅಭಿವೃದ್ಧಿನೇ ಕಾರಣವಾಗಿದೆ. ಇದರ ವಿರುದ್ಧ ನಾವು ಯಾವ ರೀತಿ ಕೆಲಸ ಮಾಡಬೇಕು, ಹವಾಮಾನ ಬದಲಾವಣೆ ಹೆಂಗೆ ತಡೀಬೇಕು ಅನ್ನೋದು ನಮ್ಮೆಲ್ಲರ ಎದುರಿಗೆ ಇರುವಂಥದ್ದು, ಸರ್ಕಾರದ ಇರುವಂಥದ್ದು ಒಂದು ದೊಡ್ಡ ಪ್ರಶ್ನೆ. ಅಂದರೆ ಈಗ ಬೆಳೆಯುತ್ತಿರುವ ಜನಸಂಖ್ಯೆ, ಅವ್ರಿಗೆ ಬೇಕಾದಂಥ ಸೌಲಭ್ಯ, ಮತ್ತು ಅದರಲ್ಲಿ ಇನ್ನೂ ಹೈ ಲೆವೆಲ್ ಸೌಲಭ್ಯ ಬಯಸೋದು, ಇದೆಲ್ಲನೂ ಇದೆ. ಇದನ್ನು ಬೇರೆ ರೀತಿಯಿಂದ ಮಾಡ್ಬಿತ್ತ, ಪರ್ಯಾಯ ಇದ್ವಾ ಅಂತ? ಇಲ್ಲ, ನಿಸರ್ಗದೊಂದಿಗೆ ಸಹಜವಾಗಿ ಬದುಕುವ ಕಲೆಯನ್ನು ನಾವು ಕಲಿಸಲೇ ಇಲ್ಲ. ನಿಸರ್ಗವನ್ನು ಹಾಳು ಮಾಡೇನೆ, ಅದರ ಮೇಲೆ ಒಂದು ರೇಡ್ ಮಾಡೇನೆ, ಅತ್ಯಾಚಾರ ಮಾಡೇನೆ ನಾವು ಒಂದು ಅಭಿವೃದ್ಧಿಯ ಒಂದು ಪಥ ಅಂತ ತಿಳ್ಕೊಂಡಿದ್ದೆ. ಅದೇ ಇವತ್ತು ನಮ್ಮ ಮುಳುವಾಗಿ ಕಾಡ್ತಾ ಇರೋದು, ಅದನ್ನು ತಡೀಬಹುದಿತ್ತು. ನಂತರ ತಾವು ಹೇಳಿದಾಗೆ ಒಂದು ಕೂಳು ಬಾಗತನ ಅಂತೀವಿ ನಾವು, ಅಂದರೆ ಕಸ್ಟಮರಿಸಮ್. ನೀವು ಏನೇ ತಯಾರು ಮಾಡಿದ್ರು ನಾವು ತೊಳ್ತಾ ಇದ್ದೀವಿ, ಅದು ಅವಶ್ಯನೋ ಅನವಶ್ಯಕನೋ ಗೊತ್ತಿಲ್ಲ. ಆ ಯಾವುದೇ ಒಂದು ವಸ್ತು ಬರಬೇಕಂದ್ರೆ ಆ ಪರಿಸರದ ಅಥವಾ ನಿಸರ್ಗದ ಒಡಲಿನಿಂದನೇ ಬರಬೇಕು. ಇವತ್ತು ನಮ್ಮ ಮನೆಗೆ ಟೇಬಲ್ ಚೇರ್ ಬರಬೇಕು ಅಂದ್ರೆ ನಿಸರ್ಗದಿಂದನೇ ಬರಬೇಕು. ಬಂಗಾರ ಬರಬೇಕು, ಕೆಬ್ಬಣ ಬರಬೇಕು ಮನೆ ಕಟ್ಕೊಳ್ಳೋಕಂದ್ರೂ ನಿಸರ್ಗದಿಂದನೇ ಬರಬೇಕು. ಭೂತಾಯಿ ಒಡಲನ್ನೇ ಅದು ತೆಗಿಬೇಕು, ಎಲ್ಲಿವರೆಗೆ ಈ ಭೂತಾಯಿ ಅದನ್ನು ಸಹಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ? ಅದನ್ನ ನಾವೆಲ್ಲ ಆಲೋಚನೆ ಮಾಡಬೇಕಾದಂತ ಒಂದು ಸರಿಯಾದ ಆಸೆಯನ್ನು ಪೂರೈಸಬಹುದು, ದುರಾಸೆಯನ್ನಲ್ಲ. ಎಸ್, ಮಹಾತ್ಮ ಗಾಂಧೀಜಿಯವರು ಹೇಳ್ದಂಗೆ ಅದು ಬಹಳ ಸತ್ಯವಾದ ಮಾತು ಅಲ್ವಾ. ಹೌದು, ಮನುಷ್ಯ ಅಷ್ಟೊಂದು ಆಸೆ ಪಡೋ ಅವಶ್ಯಕತೆನೂ ಇಲ್ಲ ಅನ್ಸ. ಇಲ್ಲ, ಆ ವೇಗದಲ್ಲಿ ನಾವು ಸಿಲುಕಿದ್ದೀವಿ. ನಮ್ಮ ಮನೆಗೆ ಫ್ರಿಜ್ ಬೇಕಾಗಿಲ್ಲ, ಬಟ್ ಬಾಜು ಮನೆಯವ್ರು ತೊಗೊಂಡಿದಾರಲ್ಲ ಅನ್ನೋದಕ್ಕೆ ನಮ್ಗೆ ಬೇಕಾಗಿತ್ತು. ಈ ಮನಸ್ಥಿತಿ ಬಂದು ತಲುಪಿದೀವಿ ನಾವು, ಅದು ಬಹಳ ಆತಂಕಕಾರಿ. ಮತ್ತೆ ಗಿಡ ನೆಡುವುದ್ರ ಬಗ್ಗೆ ಜನರಲ್ಲಿ ಎಷ್ಟು ಮಟ್ಟಿಗೆ ತಿಳುವಳಿಕೆ? ಅದು ನನ್ನ ಜವಾಬ್ದಾರಿ ಅಲ್ಲ ಅನ್ನೋ ಒಂದು ಮನೋಭಾವನೆ ಇದೆ. ಆ ಮನೋಭಾವನೆಯಿಂದ ಅವನು ಹೊರತರಬೇಕಾಗಿದೆ. ಈಗ ಮನೆಗೊಂದು ಮರ, ನಮ್ಮ ದೇಶವೊಂದರಲ್ಲೇ ಕೊರೋನಾ ಬಂದಾಗ ಸುಮಾರು 4 ಲಕ್ಷ ಜನ ಸತ್ತರು. ನಾವು 2 ವರ್ಷ ಬಾಗಿಲ ಹಾಕ್ಕೊಂಡು ಮನೆಯೊಳಗಿರ್ಬೇಕಾದ ಎಷ್ಟೋ ಜೀವಗಳು ಹಾಳಾದವು. ಆದರೆ ಪ್ರತಿ ವರ್ಷ ನಮ್ಮ ಹವಾಮಾನದಲ್ಲಿರುವಂಥ ಕಲುಷಿತ ವಾತಾವರಣ ಅಥವಾ ನೋ ಆಕ್ಸಿಜನ್ನಿಂದಾಗಿ ನಮ್ಮ ಒಂದು ಭಾರತ ದೇಶದಲ್ಲಿ 12 ಲಕ್ಷ ಜನ ಪ್ರತಿ ವರ್ಷ ಸಾಯ್ತಾ ಇದ್ದಾರೆ. ಇವತ್ತಿಗೂ ಕಲುಷಿತ ನೀರಿನಿಂದ 7 ಲಕ್ಷ ಜನ ಸಾಯ್ತಾ ಇದ್ದಾರೆ ನಮ್ಮ ದೇಶದೊಳಗೆ ಪ್ರತಿ ವರ್ಷ. ಈ ಪರಿಸರ ನಾಶದಿಂದಾಗಿ ಉದ್ಭವಿಸುವ ರೋಗಗಳದವಲ್ಲ, ಆ ರೋಗಗಳನ್ನು ಐಡೆಂಟಿಫೈ ಮಾಡಲಾರ್ದಕ್ಕೆ ಅಥವಾ ಆ ರೋಗಗಳಿಗೆ ಸರಿಯಾದ ಟೈಮಲ್ಲಿ ಸರಿಯಾದ ಒಂದು ಚಿಕಿತ್ಸೆ ಸಿಗದಾರಕ್ಕೆ ಸುಮಾರು 26 ಲಕ್ಷ ಜನ ಸಾಯ್ತಾ ಇದ್ದಾರೆ ನಮ್ಮ ದೇಶದಲ್ಲಿ. ಸುಮಾರು 48 ಲಕ್ಷ ಜನ ಪರಿಸರ ನಾಶದಿಂದ ಉಲ್ಬಣ ಆಗಿರುವಂಥ ಪರಿಸ್ಥಿತಿ ಒಳಗಾಗಿ ಜೀವವನ್ನು ಕಳೆದುಕೊಳ್ತಾ ಇದ್ದಾರೆ. ಇದು ಬಹಳ ಆತಂಕಕಾರಿ. ಅದು ಮನುಷ್ಯ ಒಬ್ಬ ಒಂದು ಜೀವಕ್ಕೆ ಎಷ್ಟು ಬೆಲೆ ಇರುತ್ತೆ, ಆ ಜೀವಕ್ಕೆ ಬೆಲೆಯನ್ನು ಕೊಡದ ಇರುವಂಥ ಅಭಿವೃದ್ಧಿ ಪಥದಲ್ಲಿ ಸ್ವಲ್ಪ ಏನು ಬದಲಾವಣೆ ಆಗಬೇಕೇನೋ ಅಂತ. ಈಗೆಲ್ಲ ಸಂಖ್ಯೆ ಹೇಳಿದ್ರಿ ಭಾರತದ, ಇದು ಹೌದು ಸರ್ಕಾರ ಒದಗಿಸಿದಂತ ಡೇಟಾಸ್, ಇವೆಲ್ಲ ಡಾಟಾಸ್ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಈಗ ಸಿಗುತ್ತೆ. ನಾವು ಕೊರೋನಾ ಕಾಲದಲ್ಲಿ ಬರೀ 4 ಲಕ್ಷ, ಇದಕ್ಕೆ ಕಂಪೇರ್ ಮಾಡಿದ್ರೆ ಬರೀ 4 ಲಕ್ಷ ಅಂತ ಪೆಂಡಮಿಕ್ ಇತ್ತದು, ಪ್ರತಿಯೊಬ್ಬರಿಗೆ ಹರಡ್ತಿ ತಾಮತ್ ಬೇರೆ. ಆದ್ರೆ ನೀವೆಲ್ಲ ಈ ಡೇಟಾಸ್ ಹೇಳೋದು ನೋಡಿದ್ರೆ ಎಷ್ಟೆಲ್ಲಾನು ಕಳ್ಕೊಳ್ತಾ ಇದೀವಿ ಪಡ್ಕೊಂಡಿಂತ. ಹೌದು, ನಿಮ್ಗೆ ಇನ್ನೂ ವಿಚಿತ್ರವಾದ ಹೇಳಿ, ಸುಮಾರು 400 ನದಿಗಳು 365 ದಿವಸ ಹರಿತಾ ಇದ್ದಂಥ ನದಿಗಳು ಎಲ್ಲವೂ ಸಮುದ್ರವನ್ನು ಸೇರುವಂಥ ನದಿಗಳು. ಇವತ್ತು ನೀವು ಲೆಕ್ಕ ಹಾಕಿದರೆ ಸುಮಾರು 4-5 ನದಿಗಳು ಮಾತ್ರ 365 ದಿವಸ ಹರಿತವೆ, ಅದು ಹಿಮಾಲಯ ಪರ್ವತದಲ್ಲಿ ಉದ್ಭವ ಆಗುವಂಥವು, ಅವು ಸಮುದ್ರವನ್ನು ಸೇರ್ತಾ ಇದ್ದಾವೆ. ಉಳಿದೆಲ್ಲ ನದಿಗಳು ಬತ್ತಿ ಹೋಗಿವೆ. 83% ನದಿಗಳು ನಮ್ಮ ದೇಶದಲ್ಲಿ ವ್ಯಾನಿಸ್ಡ್ ಬಂದ್, ಮಳೆ ಬಿದ್ದರೂ ಹರಿಯೋದಿಲ್ಲ, ಹರಿದ್ರೂ ಕೂಡ ಸಮುದ್ರವನ್ನು ಸೇರ್ತಾ ಇಲ್ಲ. ಇದು ಸರ್ಕಾರಿ ಡಾಟಾನೇ. ಓ, ಕಾರಣ ಏನು ಇದಕ್ಕೆಲ್ಲ? ಕಾಡುಗಳ ನಾಶ, ಭೂತಾಯಿಗೆ ನೀರಡಿಕೆ ಆಗಿದೆ. ಎಷ್ಟು ಮಳೆ ಬಿದ್ದರೂ ಅದು ಹೀರ್ಕೊಂಬಿಡುತ್ತೆ, ಅದು ಸಾಲ್ತಾ ಇಲ್ಲ. ಯಾಕಂದರೆ ಮರಗಳು ಯಾವ ರೀತಿ ಕೆಲಸ ಮಾಡ್ತವೆ, ಆ ಮರಗಳಿದ್ದರೆ ಮಳೆ ಮತ್ತು ಬೆಳೆ ಬದುಕು. ಹವಾಮಾನ ಅಥವಾ ನಿಮ್ಮ ಆಕ್ಸಿಜನ್ ಇಲ್ದೇ ಎಷ್ಟು ಜನ ಸಾಯ್ತಾರೆ, ನೀರಿಲ್ದೇನೂ ಅಷ್ಟೇ ಜನ ಸಾಯುವಂಥ ಪರಿಸ್ಥಿತಿ. ನೀತಿ ಆಯೋಗ ಒಂದು ವರದಿಯನ್ನು ಕೊಟ್ಟಿದೆ, ಬೈ 2030 20 ಮೇಜರ್ ಸಿಟೀಸ್ ಇನ್ ಇಂಡಿಯಾ ವಿಲ್ ಗೋ ಡ್ರೈ. ಓ, ಕುಡಿಲಿಕ್ಕೂ ನೀರು ಸಿಗಲ್ಲ ಅಂತ ವರದಿ ಇದೆ ಇವತ್ತಿಗಿದೆ, ಬಟ್ ವಿ ಆರ್ ನಾಟ್ ಆ್ಯಕ್ಟಿಂಗ್ ಅಪಾನ್ ಇಟ್. ಇನ್ನೆಂಟು ವರ್ಷ 2050 ಹೊತ್ತಿಗೆ ಇದೇ ರೀತಿ ನಾವು ಒಂದು ಮಾನವ ಕೇಂದ್ರಿತ ಅಭಿವೃದ್ಧಿಯನ್ನು ಮುಂದುವರಿಸಿದ್ದೆ ಆದಲ್ಲಿ 1 ಸೆಂಟಿಗ್ರೇಡ್ ಏನು ಉಷ್ಣಾಂಶ ಹೆಚ್ಚಾದರೆ ಸುಮಾರು 50% ಮಾನವ ಕುಲ ಸತ್ತೋಗ್ತದೆ ಬೈ 2050 ಅಂತ ದೇರ್ ಆರ್ ಮೆನಿ ರಿಸರ್ಚ್ ರಿಪೋರ್ಟ್ಸ್ ಗ್ಲೋಬಲಿ, ನಾಟ್ ಇನ್ ಇಂಡಿಯಾ, ಗ್ಲೋಬಲಿ. ದಿಸ್ ಇಸ್ ಇಶ್ಯೂ ಆಫ್ ಗ್ಲೋಬಲ್ ಇಶ್ಯೂ ನಾವು. ಹೌದು, ಯಾವುದೋ ಒಂದು ದೇಶಕ್ಕೆ ಸೀಮಿತವಾಗಿರಲ್ಲ, ಅದಕ್ಕೆ ಬಾರ್ಡರ್ ಇರಲ್ಲ. ಅಮೆಜಾನ್ ಫಾರೆಸ್ಟ್ನಲ್ಲಿಯೂ ಕೂಡ ಇದೇ ಪರಿಸ್ಥಿತಿ, ಪಶ್ಚಿಮ ಘಟ್ಟಗಳಿರುವಂಥ ಸಂಪತ್ ಭರಿತವಾದ ದೇಶದಲ್ಲೂ ಇದೇ ಪರಿಸ್ಥಿತಿ, ಯಾವುದೇ ಗಿಡ ಮರಗಳಿಲ್ಲಂಥ ಪಾಕಿಸ್ತಾನದಲ್ಲೂ ಇದೇ ಪರಿಸ್ಥಿತಿ ಆಗುತ್ತೆ. ಇದನ್ನು ಗ್ಲೋಬಲ್ ಸಮಸ್ಯೆ ಅಂದಾಗ, ಇಡೀ ಪ್ರಪಂಚದ ಸಮಸ್ಯೆ ಅಂತ ಅಂದಾಗ ಎಲ್ಲರೂ ಮಾಡಬೇಕಾಗುತ್ತೆ. G20 ಅದು ಇಂಡಿಯಾದ ಒಂದು ಪ್ರೆಸಿಡೆನ್ಶಿಪ್ನಲ್ಲಿ ನಡೀತಾ ಇರುತ್ತೆ. ಅದರ ಮೂಲ ಉದ್ದೇಶ ಇದೆ, ವಾಹನದಿಂದ ಬರುವಂಥ ಕಲ್ಮಶವನ್ನು ಕಡಿಮೆ ಮಾಡಬೇಕು, ಹೆಚ್ಚು ಹೆಚ್ಚು ನಾವು ನೈಸರ್ಗಿಕವಾಗಿ ಬದುಕೋ ವಿಧಾನಗಳನ್ನು ಅಳವಡಿಸ್ಕೋಬೇಕು ಅನ್ನೋದನ್ನು ನೇತೃತ್ವವನ್ನು ಈ ಸಾರಿ ಇಂಡಿಯಾ ಹೊತ್ಕೊಂಡಿದ್ದು ಒಂದು ಸಂತೋಷ ಸಂಗತಿ. ಆ ದಿಶೆಯಲ್ಲಿ ಇದು G20 ಅನ್ನೋದೇ ಗ್ಲೋಬಲ್ ಒಂದು ಆರ್ಗನೈಸೇಷನ್. ಆದರೆ ಮಾತನಾಡಿದಷ್ಟು ಕೆಲಸಗಳು ಕಾರ್ಯರೂಪದಲ್ಲಿ ಇಲ್ಲ, ಅದು ನಮ್ಮ ಒಂದು ಬೇಜಾರು ತರುವಂಥ ಸಂಗತಿ. ಅಂದರೆ ಯಾರು ಜವಾಬ್ದಾರಿಯನ್ನು ತಮ್ಮ ಮೇಲೆ ತಗೊಳ್ತಾ ಇಲ್ಲ, ಇಲ್ಲ ಅಲ್ಲ, ಇದು ನೀವು ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಸರಿಯಾಗಿ ಯಾರು ಮಾಡ್ತಾ ಇಲ್ಲ, ಆಗ್ತಾ ಇಲ್ಲ ಕೆಲಸ. ಅಂದರೆ ಹೆಚ್ಚು ಈ ಇಂಡಸ್ಟ್ರಿಯಲೈಸ್ಡ್ ನೇಷನ್ಸ್ ಅಂತೀವಿ, ಕೈಗಾರಿಕೃತ ದೇಶಗಳು, ಅವು ಕೊಟ್ಟು ಮಾಡಿದಂಥ ಹಾನಿ ಬೇರೆಯವರು ಮಾಡಿಲ್ಲ ಅಲ್ವ. ಹೌದು, ಅವುಗಳು ಹೊರಸೂಸುವ ವಿಷಕಾರಿ ಹವಾದಲ್ಲಿ ನಿರ್ಮಾಣ ಆಗ್ತದೆ. ಅದರಿಂದ ನೀವು ಹೇಳಿದಂಗೆ ಭೂಮಿಯ ಮೇಲಿರುವಂಥವು, ಜಲದ ಒಳಗಡೆ ಇರುವಂಥವು, ಭೂಮಿಯ ಒಳಗಡೆ ಇರುವಂಥವು, ಎಲ್ಲ ಜೀವಿಗಳಿಗೆ ನಾಶ, ಎಲ್ಲ ಜೀವಿಗಳಿಗೂ ಆತಂಕ ಸಹಜ. ಯಾಕಂದ್ರೆ ಯಾವುದೇ ಜೀವಿ ತನಗೆ ಬೇಕಾದಂಥ ವಾತಾವರಣ ಇದ್ರೆ ಮಾತ್ರ ಬದುಕಲಿಕ್ಕೆ ಸಾಧ್ಯ. ವಾತಾವರಣ ಹೋಯ್ತು ಅಂದ್ರೆ ನಾಶ ಆಗುವಂಥ. ಪ್ರಮುಖವಾಗಿ ಹನಿಬೀಸು, ಬಟರ್ಫ್ಲೈಸು ಮತ್ತು ಬರ್ಡ್ಸ್, ಇವು ಕಾಡುಗಳನ್ನು ನಿರ್ಮಾಣ ಮಾಡುವ ಮೂಲಗಳು. ಈ ಪಕ್ಷಿಗಳು ಮತ್ತು ಹನಿಬೀಸು ಮತ್ತು ನಮ್ಮ ಬಟರ್ಫ್ಲೈಸ್, ಪಾತ್ರಗಿತ್ತಿಗಳು ಇರದೇ ಹೋದರೆ ಅವು ಇರದ 3 ತಿಂಗಳ ನಂತರ ಇಡೀ ಮಾನವ ಕುಲ ಬದುಕಲಿಕ್ಕೇ ಸಾಧ್ಯ ಇಲ್ಲ. ದಿಸ್ ರಿಸರ್ಚ್ ರಿಪೋರ್ಟ್ಸ್ ಪ್ರೂವನ್. ಹೌದು, ನಮ್ಮ ದುಸ್ಥಿತಿ ಏನು ಅಂತಂದರೆ ಈ ಬರ್ಡ್ಸ್ ಪಕ್ಷಿಗಳ ಸಂತತಿ ಗ್ಲೋಬಲಿ 48% ಎಕ್ಸ್ಟೆಂಟ್ ಆಗಿದೆ. ಹೊಳೆಯ ಆ ಪಕ್ಷಿಗಳು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಪಕ್ಷಿಗಳು, ಪಕ್ಷಿಗಳಲ್ಲಿ ವೆಜ್ಜು, ನಾನ್ ವೆಜ್ಜು, ಪಕ್ಷಿಗಳಲ್ಲಿ ಬೀಜಗಳನ್ನ ಹಣ್ಣುಗಳನ್ನು ತಿಂದು ಬದುಕುವಂಥದ್ದು, ಹಾಗೆ ಬೇರೆ ಬೇರೆ ಕೀಟಗಳನ್ನು ತಿನ್ನುವಂಥದ್ದು. ಈಗ ನಾವು ಕಾಡನ್ನು ಬೆಳೆಸುವ ಪಕ್ಷಿಗಳು ಒಂದು ದಿವಸಕ್ಕೆ ಚೆರೀಸು, ಬೆರೀಸು ಅಂತ ಸಣ್ಣ ಸಣ್ಣ ಹಣ್ಣುಗಳನ್ನು ತಿಂದು ಅವು ಅರಗಿಸಿಕೊಳ್ಳೋದಿಲ್ಲ ಬೀಜವನ್ನು. ಪ್ಯಾಂಕ್ರೇಸ್ಗಳು ಹೋದಾಗ ಅಲ್ಲೊಂದು ಕೆಮಿಕಲ್ ಲೇಪನ ಆಗುತ್ತೆ ಆ ಬೀಜಕ್ಕೆ. ಅವು ವರ್ಷದ ಯಾವುದೇ ಸೀಸನಲ್ಲಿ, ಬೇಸಿಗೆಯಲ್ಲಿ ಹಿಕ್ಕಿ ಹಾಕಿದರೆ ಮಳೆಗಾಲದಲ್ಲಿ ಅದು 99% ಜರ್ಮಿನೇಟ್ ಆಗುತ್ತೆ, ಹುಟ್ಟುಕೊಳ್ಳೋದು ಸಸಿ ಆಗುತ್ತೆ. ನೀವು ನಿಮ್ಮ ಹೊಲದಲ್ಲೋ ಅಥವಾ ರೋಡ್ನಲ್ಲೋ ಯಾವುದೋ ಒಂದು ಸಸಿ ನೋಡಿರ್ತೀರ, ಬಲಿಷ್ಠವಾಗಿ ಬೆಳೀತಾ ಇರ್ತದೆ. ಅದಕ್ಕೆ ಯಾರು ಹಚ್ಚಿರೋದಿಲ್ಲ, ನೀರು ಹಾಕಿರೋದಿಲ್ಲ, ನೀರಿಲ್ಲದೇ ಬೆಳೆಯುತ್ತೆ. ಆ ಪಕ್ಷಿಗಳು ಮಾಡಿದಂಥ ಘನ ಕಾರ್ಯದಿಂದನೇ ಇವತ್ತು ನಮ್ಮ ಕಾಡುಗಳಿದ್ದು. ಆ ಕಾಡುಗಳು ನಾಶ ಆಗ್ತಾ ಇರೋದ್ರಿಂದ ಆ ಪಕ್ಷಿಗಳು ಕೂಡ ನಾಶ ಆಗ್ತಾ ಇರೋದು. ಅವಳು ತಿನ್ನಲಿಕ್ಕೆ ಅನ್ನ ಇಲ್ಲ, ನೀವು ಹೇಳಂಗೆ ಬದುಕಲಿಕ್ಕೆ ಬೇಕಾಗುವಂಥ ವಾತಾವರಣನೇ ಇಲ್ಲ. ನೀರು ಕುಡಿಯೋಕೆ ಹೋದ್ರೆ ಕಲ್ಮಶ ನೀರು, ಗಟಾರದ ನೀರೇ ನಮ್ಮ ಎಲ್ಲ ಹೊಳೆ ಹಳ್ಳಗಳನ್ನು ಸೇರಿಕೊಂಡಿದೆ, ವಿಷಕಾರಿ ಅಲ್ವಾ? ಹೌದು ಸರ್. ನಾವು ಸಾವಿರಾರು ಎಕರೆ ಗಂಟೆ ಇದು ಅರಣ್ಯ ನಾಶ ಆಯಿತು, ಸುಟ್ಟೋಯ್ತು ಅಂತೀವಿ. ಅದ್ರ ಬಗ್ಗೆ ಕಾಳಜಿ ಹಾಗೆ ಆಶ್ಚರ್ಯ ಅನಿಸುತ್ತಲ್ಲ. ಆಸ್ಟ್ರೇಲಿಯಾದಲ್ಲಿ ಎಂಥ ಕಾಡುಗಳು, ಅಲ್ಲಿ ತಿಂಗಳ ಅಮೆಜಾನ್ ಫಾರೆಸ್ಟ್ನಲ್ಲಿ ಬೆಂಕಿ, ಸತತ ಬೆಂಕಿ. ಈ ಪಶ್ಚಿಮ ಘಟ್ಟಗಳಲ್ಲೇ ಫೆಬ್ರವರಿ ತಿಂಗಳ ಒಂದರಲ್ಲಿ, ನಮ್ಮ ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ 2000 ಬೆಂಕಿ ಅನಾಹುತಗಳಾಗಿವೆ ಕಾಡಿನಲ್ಲಿ. ಮತ್ತೆ ಅದು ತಿಳುವಳಿಕೆ ಕೊರತೆ ಒಂದು ಅಂದರೆ ಏನಂದರೆ, ಅಲ್ಲಿ ಸುಟ್ಟರೆ ಹೊಸ ಹುಲ್ಲು ಚೆಂದಾಗಿ ಬೆಳೆಯುತ್ತೆ, ದನಕರುಗಳಿಗೆ ಅನುಕೂಲ ಆಗುತ್ತೆ, ಹಿಂಗೇನೋ ತಪ್ಪು ಕಲ್ಪನೆ ಇದೆ ದನಗಾಯಿಗಳಲ್ಲಿ. ಕೆಲವೊಂದು ಜನ ನಮಗೆ ಕೆಲಸ ಕೊಡ್ತಾ ಇಲ್ಲ ಅಥವಾ ನಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದಾರೆ, ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಫಾರೆಸ್ಟ್ದವರು ಅಂತೇಳಿ ಒಂದು ಸಿಟ್ಟಿಗಾಗಿ ಹಿಂಗೆ ಮಾಡಿ, ಇವೆಲ್ಲವನ್ನು ಅದಕ್ಕೊಂದು ಸೊಲ್ಯೂಷನ್ ಇದ್ದೇ ಇರುತ್ತೆ, ಮಾಡಬೇಕು. ಸೊಲ್ಯೂಷನ್ ಇದೆ. ಸುಪ್ರೀಂ ಕೋರ್ಟ್ ಕೂಡ ಈ ದಿಸೆಯಲ್ಲಿ ಒಂದು ಆರ್ಡರ್ ಕೊಟ್ಟಿದೆ, ನಿಮ್ಮ ಹೊಲದಲ್ಲಿ ಕಬ್ಬು ಬೆಳೆದ ಮೇಲೆ ಸುಡಬೇಡ್ರು, ಸುಡಬಾರ್ದು. ಹೌದು, ಅದು ಒಂದು ಕ್ರಿಮಿನಲ್ ಆಕ್ಟ್ ಇದೆ. ನಂತರ ವೈಜ್ಞಾನಿಕವಾಗಿ ಹೇಳೋದಾದರೆ, ಯಾವ ಭೂಮಿಯ ಮೇಲಿರುವ ಬೆಳೆಯನ್ನು ನೀವು ಸುಡ್ತೀರೋ ಅವಾಗ ಅಲ್ಲಿರುವಂಥ ಜೀವಕಣಗಳು ಒಳ್ಳೆ ಬ್ಯಾಕ್ಟೀರಿಯಸ್ ಇರ್ತವೆ, ಆ ಬ್ಯಾಕ್ಟೀರಿಯಸ್ ಇದ್ರೆ ಮಾತ್ರ ನಿಮ್ಮ ಬೆಳೆ ಬೆಳೀಲಿಕ್ಕೆ ಸಾಧ್ಯ. ಆ ಬ್ಯಾಕ್ಟೀರಿಯಲ್ ಕೂಡ ಸತ್ತೋಗ್ತವೆ. ಭೂಮಿಯ ಮೇಲಿನ 1 inch ಮಣ್ಣು ಫಾರ್ಮಾಲಿಕ್ಕೆ 1,000 ವರ್ಷ ಬೇಕು, ಇದು ಜನರಿಗೆ ನಾವು ಹೇಳ್ಕೊಡ್ಬೇಕು. ನಂತರ 1 ಮುಟ್ಟಿಗೆಯಷ್ಟು ಮಣ್ಣನ್ನು ನಾವು ಕೈಯಲ್ಲಿ ಹಿಡ್ಕೊಂಡು ಅದರಲ್ಲಿ ಇರುವಂಥ ಸೂಕ್ಷ್ಮ ಮನುಷ್ಯನಿಗೆ ಅಥವಾ ನಮ್ಮ ಆಹಾರಕ್ಕೆ ಪೂರಕವಾಗಿರುವಂಥ ಬ್ಯಾಕ್ಟೀರಿಯಾಗಳನ್ನು ಕೌಂಟ್ ಮಾಡಿದರೆ 3 crore ಹೆಚ್ಚಿರ್ತಾರೆ ಮುಟ್ಟಿಗೆಯಲ್ಲಿ ಬರುವಂಥ. ಅಷ್ಟೊಂದು ಎನಿಸ್ಲಿಕ್ಕೆ ಆಗೋದಿಲ್ಲ, ಅಷ್ಟೊಂದು ಜೀವಕಣಗಳು ಅವು ಇದ್ದಲ್ಲಿ ಮಾತ್ರ ನಮಗೆ ಸಮೃದ್ಧವಾದ ಬೆಳೆಯನ್ನು ಬೆಳೆಯಲಿಕ್ಕೆ ಸಾಧ್ಯತೆ ಅನ್ನೋ ಒಂದು ಅಂಶವನ್ನು ರೈತರಿಗೆ ಮುಟ್ಟಿಸುವಂಥ ಕೆಲಸವನ್ನು ಕೂಡ ಮಾಡಬೇಕಾದಂಥ ಜವಾಬ್ದಾರಿ ನಮ್ಮ ಮೇಲೆ, ಸರ್ಕಾರದ ಮೇಲೆ, ಎನ್ ಜಿ ಒಗಳ ಮೇಲೆ ಇದೆ. ಹೇಗೆ ಸಾಧ್ಯನೋ ಎಲ್ಲ ಮುಖಾಮುಖಿನೂ ಆಗಬೇಕು, ಪಾಂಪ್ಲೆಂಟ್ ಮೂಲಕ ಆಗಬೇಕು, ಮಾಧ್ಯಮಗಳ ಮೂಲಕ ಆಗಬೇಕು. ಯಾವಾಗ ಸಿಗ್ತೀವಿ ಅವಾಗ ನಿನ್ನಲ್ಲಿ ತಿಳುವಳಿಕೆ ಬರ್ತಾ ಇರಬೇಕು. ಈಕೋ ವಿಲೇಜ್ ಕಟ್ಟಿದ್ರಿ, ಅದೇ ಒಂದು ಕಾನ್ಸೆಪ್ಟಲ್ಲಿ. ಹೌದು, ಅದರ ಮೂಲ ಉದ್ದೇಶನೇ ಇದು. ಜನರಿಗೆ ಹವಾಮಾನ ಬದಲಾವಣೆಯಿಂದ ಆಗುತ್ತಿರುವಂಥ ದುಷ್ಪರಿಣಾಮಗಳೇನು, ನೈಸರ್ಗಿಕವಾಗಿ ಬದುಕುವ ಕಲೆ ಏನು, ನಿಸರ್ಗದೊಂದಿಗೆ ನಾವು ಯಾವ ರೀತಿ ಸಹಜವಾಗಿ ಬದುಕಬೇಕು, ಮಣ್ಣು ನೀರು ಮತ್ತು ಹವಾಗುಣವನ್ನು ಯಾವ ರೀತಿ ನಾವು ಸಂರಕ್ಷಿಸಬೇಕು, ಅದಕ್ಕಿರುವಂಥ ಪ್ರಾಕ್ಟಿಕಲ್ ಮಾಡೆಲ್ಗಳ್ಯಾವು, ಸುಮಾರು 20 ಸುಸ್ಥಿರ ಅಭಿವೃದ್ಧಿಯ ಮಾಡೆಲ್ಗಳನ್ನಂತ ಅಲ್ಲಿ ಮಾಡಿದ್ದೀವಿ. ಪ್ರತಿಯೊಂದು ಹೀಗೆ ಈಗ ಬರಗಾಲ ಬರುತ್ತೆ, ಮಳೆ ಬರುತ್ತೆ, ಈ ಸಂದರ್ಭದಲ್ಲಿ ನಾವು ಏನೇನೆಲ್ಲ ಮಾಡ್ಬೋದು ಪರಿಸರವನ್ನು ಬೆಳೆಸಲಿಕ್ಕೆ. ಈಗ ಮಳೆಗಾಲ ಬಂದಾಗ ನಾವು ನೀರನ್ನು ಭೂಮಿಗೆ ಮರುಪೂರ್ಣ ಮಾಡುವಂಥ ಕೆಲಸ ಮಾಡಬೇಕು. ಇವತ್ತು ನಮ್ಮ ಮನೆಯ ಛಾವಣಿ ಮೇಲೆ ಬಿದ್ದಂಥ ಮಳೆ ನೀರು ಅದು ಗಟಾರವನ್ನು ಸೇರಿ ಆ ಗಟಾರದ ನೀರು ನಮ್ಮ ಎಲ್ಲ ಜಲಮೂಲಗಳನ್ನು ಸೇರಿಕೊಂಡು ವಿಷಪೂರಿತವಾದಂಥ ನೀರಾಗಿದೆ. ಆ ವಿಷಪೂರಿತವಾದಂಥ ನೀರು ಸಮುದ್ರವನ್ನು ಸೇರಿ ಸಮುದ್ರದಲ್ಲಿರುವಂಥ ಏನು ಜಲಚರಗಳು ಸತ್ತು ಹೋಗ್ತಾ ಇವೆ, ಅವು ಮೈಗ್ರೇಟ್ ಆಗ್ತಾ ಇವೆ. ನಿಮಗೆಲ್ಲ ಗೊತ್ತಿರಲಿ, ಸಮುದ್ರದಲ್ಲಿರುವಂಥ ಜೀವಿಗಳೇನಾದರೂ ಇವತ್ತು ಇಲ್ಲವಾದರೆ 8.5 billion ಪೀಪಲ್ನಲ್ಲಿ ಸುಮಾರು 4.25 billion ಪೀಪಲ್ ವಿಲ್ ಡೈ ಬೈ ಹಂಗರ್. ಹಸಿವಿನಿಂದ ಸಾಯ್ತಾರೆ, ಆಕ್ಸಿಜನ್ ಇಲ್ಲದೇ ಸಾಯ್ತಾರೆ. 50% ಆಫ್ ದ ಆಕ್ಸಿಜನ್ ಇಸ್ ಜನರೇಟೆಡ್ ಬೈ ಓಷನ್ಸ್, 50% ಆಫ್ ದಿ ಫುಡ್ ಈಸ್ ಗಿವನ್ ಬೈ ಓಷನ್ಸ್. ನಾವೇ ಅದನ್ನು ವಿಷಪೂರಿತ ಮಾಡಿ ನಮ್ಮ ಆಹಾರಕ್ಕೆ ನಾವು ಧಕ್ಕೆ ತೊಳ್ಕೊಳ್ತಾ ಇದ್ದೀವಿ. ಹಂಗೆ ನೋಡಿದರೆ ಭೂಮಿ ಮೇಲೆ ಇರೋಕ್ಕಿಂತ ಸಮುದ್ರದಲ್ಲಿರುವಂಥ ಜೀವ ವೈವಿಧ್ಯತೆ ಅಗಾಧವಾಗಿದ್ದು ಮನುಷ್ಯನ ಒಂದು ಇರುವಿಕೆಗೆ ಕಾರಣವಾಗಿರುತ್ತೆ. ಅಂದ್ರೆ ಒಂದಕ್ಕೊಂದು ಎಲ್ಲೋ ಲಿಂಕ್ ಇದೆ ನಮಗೆ, ಪೂರಕವಾಗಿದೆ. ಇಲ್ಲ, ಅವು ಇರದೇ ಹೋದ್ರೆ ನಾವು ಇರೋದಿಲ್ಲ, ನಾವು ಇರದೆ ಹೋದ್ರೆ ಅವು ಇರ್ತವೆ. ಸಹಜ ಅಲ್ಲ, ಸಹಜ. ಮನುಷ್ಯನಿಗೆ ಇತಿಹಾಸ ಇರೋದೇ 10,000 ವರ್ಷದ ಈಚೆ, ಅಲ್ಲೊಂದು ಇಲ್ಲೊಂದು ಏನೋ ಪಳವಳಿಕೆ, ಅಷ್ಟು ವರ್ಷ ಇಷ್ಟು ವರ್ಷ ಅಂತ ಹೇಳ್ತಾರೆ. ಹಾಗಾಗಿ ಮನುಷ್ಯನು ಕೂಡ ಅನಿವಾರ್ಯ ಅಲ್ಲ ಭೂಮಿಗೆ, ಅನಿವಾರ್ಯ ಅಲ್ಲ ನಮಗೆ, ಪರಿಸರ ಅನಿವಾರ್ಯ, ಭೂಮಿ ತಾಯಿ ನಮಗೆ ಅನಿವಾರ್ಯ ಅನಿವಾರ್ಯ. ಈ ನಿಟ್ಟಿನೊಳಗೆ ನಾವು ಇಕೋ ವಿಲೇಜಿಗೆ ಬಂದರೆ ಅಲ್ಲೆಲ್ಲ ಮಾಡೆಲ್ಗಳನ್ನು ನೋಡ್ಬೋದು. ನೋಡ್ಬೋದು. ಮುಂಜಾನೆ ಬಂದಾಕ್ಷಣ ಅಲ್ಲಿ ಒಂದು ಬ್ರೇಕ್ಫಾಸ್ಟ್ ವ್ಯವಸ್ಥೆ ಇರುತ್ತೆ, ಒಂದು ನಾವು ನಿಸರ್ಗದೊಡನೆ ಒಂದು ನಡಿಗೆ ಅಂತ ಒಂದು ಇಕೋ ವಾಕ್ ಅಂತ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಬಂದರೆ ನಾವು ವೈಯಕ್ತಿಕವಾಗಿ ಅಥವಾ ನಮ್ಮ ಒಂದು ಕುಟುಂಬದಲ್ಲಿ ನಾವು ಯಾವ್ಯಾವ ರೀತಿಯ ಸುಸ್ಥಿರ ಅಭಿವೃದ್ಧಿಯ ಒಂದು ಪಥವನ್ನು ನಡೆಸ್ಬೋದು. ಒಂದು ಎಕ್ಸಾಂಪಲ್ ಹೇಳ್ತಾನೆ ನಿಮಗೆ, ಒಂದು ಇಕೋ ಫ್ರಿಜ್. ಇಕೋ ಫ್ರಿಜ್ ಅಂದರೆ ಮಣ್ಣಿನ ಗಡಿಗೆಯಲ್ಲಿ ನಮ್ಮ ಪೂರ್ವಜರು ಇಟ್ಕೊಂಡು ಆಹಾರಗಳನ್ನು ಇಟ್ಕೊಂಡು ಸಂರಕ್ಷಣೆ ಮಾಡ್ಕೋತಿದ್ರು. 3-4 ದಿವಸ ನಂತರ ಅದನ್ನು ಉಪಯೋಗಿಸುವಷ್ಟು ಅದು ಫ್ರೆಶ್ ಆಗಿರ್ತಿತ್ತು. ಅದನ್ನು ಮಾಡಲಿಕ್ಕೆ ಸುಮಾರು 300-400 ರೂಪಾಯಿ ಖರ್ಚಾಗುತ್ತೆ. ನೀವೊಂದು ಫ್ರಿಜ್ ತರಲಿಕ್ಕೆ ಸುಮಾರು 20-30 ಸಾವಿರ ಖರ್ಚಾಗ್ಬೋದು. ಅದು ನಮ್ಗೆ ಅದರ ಪ್ರಶ್ನೆ ಅಲ್ಲ. ಆ ಫ್ರಿಜ್ಗೆ ನಿಮ್ಗೆ ಎಲೆಕ್ಟ್ರಿಸಿಟಿ ಬೇಕಲ್ಲ. ಆ ಎಲೆಕ್ಟ್ರಿಸಿಟಿಯಿಂದ ನಾವು ತರಬೇಕು ಅಂತಂದರೆ ಯಾವುದೋ ಒಂದು ಕಡೆ ನಾವು ಕಾಡುಗಳ ಮಧ್ಯೆ ದೊಡ್ಡ ಅಣೆಕಟ್ಟುಗಳನ್ನ ಕಟ್ಟಬೇಕು. ಸೂಪರ್ ಡ್ಯಾಮ್ ಕಟ್ಟಿದ್ದೀವಿ, ಆದರೆ ಹಿಂದ್ಗಡೆ ಇರುವಂಥ ಲಕ್ಷಾಂತರ ಕಾಡು ಹಾಳಾಗುತ್ತೆ. ನೀರು ನಿಂತಲ್ಲಿ ಮರ ಬೆಳೆದಿಲ್ಲ, ಅಲ್ಲಿ ಲಕ್ಷಾಂತರ ಆ ಮರವನ್ನು ಆಧರಿಸ್ಕೊಂಡಿರುವಂಥ ಪಕ್ಷಿ, ಓತಿ ಕಾಟ, ಯಾವುದೇ ಎಲ್ಲವೂ ಹಾಳಾಗಿ ಹೋಗ್ತವೆ. ಅವಕ್ಕೆ ವಾಸಸ್ಥಾನವೇ ಇಲ್ಲಂಗೆ ಆಗ್ತದೆ. ಹೀಗಾಗಿ ಪರಿಸರ ಹಾಳಾಗುತ್ತೆ. ಅದನ್ನು ತಡೀಬೇಕು ಅಂದರೆ ನಮ್ಮ ಮನೆಗೆ ಎಲೆಕ್ಟ್ರಿಸಿಟಿಯನ್ನು ಬಳಸೋದನ್ನು ನಿಲ್ಲಿಸ್ಬೇಕು. ನಮ್ಮ ಡಿಮ್ಯಾಂಡ್ ಇದ್ದಂಗೆ ಅವರು ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡ್ತಾರೆ, ಅನುಸ್ಥಾವರ ಮಾಡ್ತಾರೆ. ಅನುಸ್ಥಾವರ ಮಾಡೋದ್ರಿಂದ ಒಂದ್ಸಲ ಲೀಕ್ ಆದರೆ ಸುಮಾರು ಅರ್ಧ ಭಾಗದಷ್ಟು ಕರ್ನಾಟಕ ಅಂಗವಿಕಲರಾಗ್ತಾರೆ. ಅನೇಕ ಅವನ್ನೆಲ್ಲ ತಡಿಬೇಕು ಅಂತಂದರೆ ಇಕೋ ಫ್ರಿಜ್ಜು. ಯಾಕಂದರೆ ಮನೆಯೊಳಗೆ ನಮಗೆ 2 KV ಇದ್ದರೆ ಫ್ಯಾನು ಲೈಟು ಉರಿತವೆ. 3-4 KV ಇದ್ದಾಗ ಮಾತ್ರ ನಮಗೆ ಎ ಸಿ ಮತ್ತು ಫ್ರಿಜ್ ನಡೀತವೆ. ನಮಗೆ 2 KV ಒಳಗೆ ನಡೆಸೋದಾದರೆ ಫ್ರಿಜ್ ಹಾಕಬೇಕು. ನಂತರ ನೀವು ವಾಟ್ ಈಸ್ ನೆಕ್ಸ್ಟ್ ಆಫ್ಟರ್ ಟಾಯ್ಲೆಟ್ ಅಂತ ನೋಡಿದ್ರೆ ಅದು ಫ್ರಿಜ್ಜು. ಎಲ್ಲಿ ಟಾಯ್ಲೆಟ್ ನಮ್ಮಲ್ಲಿ ಎಷ್ಟು ಕೆಟ್ಟ ಬ್ಯಾಕ್ಟೀರಿಯಲ್ ಇರ್ತವೆ ಅಷ್ಟೇ ಕೆಟ್ಟ ಬ್ಯಾಕ್ಟೀರಿಯಲ್ ನಮ್ಮ ಫ್ರಿಜ್ನಲ್ಲಿರ್ತವೆ. ಮತ್ತು ಅದು ಹೊರಸೂಸುವ ಏನು CFC ಅಂತೀವಲ್ಲ, ಅದರಿಂದ ಮನೆಯೊಳಗೆ ಎಷ್ಟು ವಾತಾವರಣ ಕಲುಷಿತ ಆಗುತ್ತೆ. 400,000 ಜನ ಮನೆಯೊಳಗಿರುವಂಥ ವಾತಾವರಣದ ಕಲುಷಿತದಿಂದ ಸಾಯ್ತಾರೆ ನಮ್ಮ ದೇಶದಲ್ಲಿ ಪ್ರತಿ ವರ್ಷ. ಸೊ ಆ ರೀತಿ ಒಂದು ಫ್ರಿಜ್ಜನ್ನು ನೀವು ಮಾಡಿಕೊಂಡು ಯಾವ ರೀತಿ ವಿದ್ಯುತ್ತನ್ನು ಉಳಿತಾಯ ಮಾಡ್ಬೋದು, ಪರಿಸರವನ್ನು ಉಳಿಸ್ಬೋದು, ಇದು ಒಂದು ಸಣ್ಣ ಮಾಡೆಲ್ ಮಾಡಿದ್ದೀವಿ. ಅಲ್ಲಿ 3-4 ವಿಧದ ಮಾಡೆಲ್ ಇರುತ್ತೆ. ಸೊ ಇನ್ನೊಂದು ಏನು ಮಾಡ್ತೀವಿ, ಈ ಮಾಡೆಲನ್ನು ನೀವು ನೋಡಿಕೊಂಡು ಮನೆಗೆ ಹೋಗಿ ಅದನ್ನು ಅಡಾಪ್ಟ್ ಮಾಡಿಕೊಂಡು ಫ್ರಿಜ್ ಬಂದ್ ಮಾಡಿಟ್ರೆ ನಿಮಗೆ ನೆಕ್ಸ್ಟ್ ಟೈಮ್ 4 ಜನಕ್ಕೆ ಉಚಿತ ಎಂಟ್ರಿ. ಬ್ರೇಕ್ಫಾಸ್ಟು, ಲಂಚು, ಈವ್ನಿಂಗ್ ಸ್ನ್ಯಾಕ್ಸ್ ಇವೆಲ್ಲ ಇರುತ್ತೆ. ಎಲ್ಲ ಆಟಗಳನ್ನ ಆಡ್ಬೋದು, ಇನ್ನೊಮ್ಮೆ ಇಕೋ ಟೂರ್ ಮಾಡ್ಬೋದು. ನಂತರ ಅವ್ರು ಹೋಗುವಾಗ ಬಂದ ಅವತ್ತಿನ ವಿಸಿಟರ್ಸ್ ಎದುರುಗಡೆ ಅವರಿಗೆ ಸನ್ಮಾನ ಮಾಡಿ ಆ 300 ರೂಪಾಯಿಯನ್ನು ಕೂಡ ನಾವು ಇಕೋಲಜಿಂದ ಅವ್ರಿಗೆ ಕೊಟ್ಟು ಬಾಜು ಮನೆಯವ್ರಿಗೂ ಈ ಥರ ಕೆಲಸ ಮಾಡಲಿಕ್ಕೆ ಹೇಳಿ ಒಂದು ಚೈನ್ ಸಿಸ್ಟಮನ್ನು ಹುಟ್ಟಾಕಿದ್ದೀವಿ. ಸೊ ಇದು ನೇಚರ್ ಫಸ್ಟ್ ಇಕೋವಿಲೇಜ್ನ ವಿಶೇಷ ಅಲ್ವಾ. ಅದೇ ರೀತಿ ಆ ಒಂದು ಇಕೋ ಫ್ರಿಜ್ಜನ್ನು ಮಾಡೇ ನಾವು ಬದುಕಬೇಕು ಅಂತ ಹುಡುಗರು ಬಂದರೆ ಅವ್ರಿಗೆ ಫ್ರೀಯಾಗಿ ಟ್ರೈನಿಂಗ್ ಕೊಡ್ತೀವಿ. ಆ ಫ್ರೀಯಾಗಿ ಟ್ರೈನಿಂಗ್ ಕೊಡೋದ್ರ ಜೊತೆಗೆ ಸ್ಟಾರ್ಟಪ್ನಾಗಿ ತೊಗೋತೀವಿ ಅಂದರೆ ಇನಿಷಿಯಲ್ ಫಂಡಿಂಗ್ ಕೂಡ ಇಕೋವಿಲೇಜಿಂದ ಮಾಡ್ತೀವಿ. ನಮ್ಮ ಉದ್ದೇಶ ಇಷ್ಟೇ, ಈ ಥರ ಆದಂಥ ಆ್ಯಕ್ಟಿವಿಟೀಸ್ ಹೆಚ್ಚಾಗಬೇಕು, ನಾವು ನೀವೆಲ್ಲ ಸ್ವಪ್ರಯತ್ನ ಮಾಡಬೇಕು ಅಂದಾಗ ಸರ್ಕಾರ ಒಂದೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಎಲ್ಲರೂ ಜನ ಸೇರಬೇಕಾಗುತ್ತೆ. ಇಷ್ಟೆಲ್ಲನು ಯುವಕರು ಇದ್ದಾರೆ ಗ್ರಾಮೀಣ ಪ್ರದೇಶದೊಳಗೆ, ಬಯಲು ಸೀಮೆಯೊಳಗೆ ನಾವು ನೋಡ್ತಾ ಇರ್ತೀವಿ, ಎಲ್ಲ ಹೊಲ ಸುಮ್ಮನೆ ಮಲ್ಕೊಂಬಿಟ್ಟಿರುತ್ತೆ, ಗಿಡಗಳೇ ಇರಲ್ಲ, ಪಕ್ಷಿಗಳೇ ಹಾರಾಟಿರಲ್ಲ, ಚಿಟ್ಟೆಗಳು ಇಲ್ಲ, ಬೇಸಿಗೆಯೊಳಗೆ ಫುಲ್ಲು ಖಾಲಿ ಇರುತ್ತೆ. ಅಲ್ಲಿ ಕೂಡ ಬದಲಾವಣೆ ತರಬೇಕು. ಇವತ್ತು ಬರಗಾಲ ಬಂದಿದ್ದಲ್ಲ, ನಾವೇ ಖುದ್ದಾಗಿ ತಂದುಕೊಂಡದ್ದು ಅಂತ ಒಂದು ಸ್ಲೋಗನ್ ನಾವು ಹುಟ್ಟಾಕಿದ್ದೀವಿ. ಈಗ ಬದುವಿನೊಳಗೆ ಬನ್ನಿ ಗಿಡ ಅಂತಿತ್ತಿದ್ದು, ಪತ್ತಿ ಗಿಡ ಅಂತಿತ್ತಿದ್ದು, ಬೇವಿನ ಮರ ಅಂತಿತ್ತಿದ್ದು, ಅಲ್ಲಿ ಪಕ್ಷಿಗಳು ಬಂದು ಕೂಡ್ತಿದ್ದು, ಅವು ತಮ್ಮ ಸಂತತಿಯನ್ನು ಬೆಳೆಸ್ತಿದ್ದು, ನಮ್ಮ ಹೊಲದಲ್ಲಿ ಬಿದ್ದಂಥ ಕೀಟಗಳನ್ನ ತಿಂತಿದ್ದು, ಹಿಂಗೆ ಪೆಸ್ಟ್ ಕಂಟ್ರೋಲ್ ಅವಶ್ಯಕತೆ ಇರಲಿಲ್ಲ. ಆ ಪಕ್ಷಿಗಳು ಆ ಮರದ ಬೀಜಗಳನ್ನ ಪ್ರಸರಣ ಮಾಡಿ ಇನ್ನಷ್ಟು ಗಿಡ ಮರಗಳನ್ನ ಹಸ್ತಿದ್ದು, ಇದರಿಂದ ಮಳೆ ಬರ್ತಿತ್ತು, ತಂಪಿರ್ತಿತ್ತು, ಬೆಳೆ ಬೆಳೀತಿತ್ತು. ಇವತ್ತು ಆ ಗಿಡಗಳನ್ನು ಕೂಡ ನಾವು ತೆಗೆದು ನಮ್ಮ ಹೊಲ ಏನು ಎಕ್ಸ್ಪ್ಯಾನ್ಷನ್ ಒಂದು ಮೂಮೆಂಟ್ಗೆ ಹೋದರೆ ಅದು ನಾವೇ ಖುದ್ದಾಗಿ ಬರಗಾಲವನ್ನು ತಂದುಕೊಂಡದ್ದೇನೋ ಅನಿಸುತ್ತೆ. ಮನುಷ್ಯ ಭಾಳ ಡಿಸ್ಟ್ರಾಯ್ ಮಾಡಿದ್ದು. ಹೌದು, ಈಸ್ ಅ ಡಿಸ್ಟ್ರಾಯರ್. ಎಕ್ಸೆಪ್ಟ್ ಹ್ಯೂಮನ್ ಬೀಯಿಂಗ್, ನೋ ಅದರ್ ಎನಿಮಲ್ ಕ್ಯಾನ್ ಡಿಸ್ಟ್ರಾಯ್ ಎನಿಥಿಂಗ್ ದಟ್ ಕೋ ಎಕ್ಸಿಸ್ಟ್ ವಿತ್ ನೇಚರ್. ವಿ ಆರ್ ನಾಟ್. ಒಳ್ಳೆಯದು ಪಿ ವಿ ಹಿರೇಮಠ ಅವರೇ, ಇಷ್ಟೆಲ್ಲ ನೀವು ಪರಿಸರ ಪೂರಕ ಕೆಲಸವನ್ನು ಮಾಡ್ತಾ ಇದ್ದೀರಿ, ಕಾಳಜಿಯಿಂದ ಮಾಡ್ತಾ ಇದ್ದೀರಿ, ಹಾಗಾಗಿ ನಿಮ್ಮ ಮಾತುಗಳು ಹೃದಯದಿಂದನೇ ಬಂದು ಈ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ, 4 ಮಾತು ಹೇಳಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ತಮಗೂ ಧನ್ಯವಾದಗಳು ಸರ್. ಇದುವರೆಗೆ ಪರಿಸರ ಸಂರಕ್ಷಣೆಯ ಮಹತ್ವ ಈ ಕುರಿತು ಪಿ ವಿ ಹಿರೇಮಠ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಚ್ ಬಿ ರಾಮಡಗಿ. ಈಗ ಬಾದಾಮಿ ತಾಲೂಕು ಕೆರೂರಿನ ಶಂಕರಪ್ಪ ಬಿ ಪ್ರಭಾಕರ್ ಹಾಗೂ ಸಂಗಡಿಯರಿಂದ ಭಜನಾ ಪದಗಳನ್ನು ಕೇಳೋಣಂತ. ಶ್ರೀ ಗುರು ಮಾಂ ಪಾಹಿ ಸಂತತ, ಶ್ರೀ ಗುರು ಮಾಂ ಪಾಹಿ ಸಂತತ, ಶ್ರೀ ಗುರು ಮಾಂ ಪಾಹಿ ಸಂತತ, ಶ್ರೀ ಗುರು ಮಾಂ ಪಾಹಿ ಸಂತತ. ರಾಗರಹಿತ ಮೂನೆ ಉದಯತಿ ವರ ಸೋಮ ಉದಯತಿ ವರ ಸೋಮ ಆಗಮ ವೃಂದಿ ರಾಜಸತುಲತೋಮ ಆಗಮ ವೃಂದಿ ರಾಜಸತುಲತೋಮ ಶ್ರೀ ಗುರು ಮಾಪಾಯೆ ಸಂತತ ಶ್ರೀ ಗುರು ಮಾಪಾಯೆ ಸಂತತ ಪ್ರಣವ ಪರಾತ್ ಪರನೆ ಅನಘನ ಅನುಪಮ ಅಧ್ವಯನೆ ಅಧ್ವಯನೆ ವನ ಜಪ ವಾಂಚೂತ ರುದ್ರವಂದಿತನೆ ಫಲ ಜಪ ವಾಂಚೂತ ರುದ್ರವಂದಿತನೆ ವನ ಜಪ ವಾಂಡ ಪಿಂಡಾಂಡ ಮಂಡಮನೆ ವನ ಜಪ ವಾಂಡ ಪಿಂಡಾಂಡ ಗುರು ಮಾಪಾಯಿ ಸಂತತ ಶ್ರೀ ಗುರು ಮಾಪಾಯಿ ಸಂತತ ನಿತ್ಯ ಮಾಯಾ ರಹಿತ ನಿರ್ಮಲ ಸತ್ಯ ಜ್ಞಾನ ಭರಿತ ಸತ್ವ ಚಿತ್ತಾನಂದ ನಿಜ ಪರಿಪೂರ್ಣ ಭಕ್ತರ ಭಾಗ್ಯದ ನಿಧಿಯನಿ ಸೋನೆ ಭಕ್ತರ ಭಾಗ್ಯದ ನಿಧಿಯನಿ ಶ್ರೀ ಗುರು ಮಾಪಾಯೆ ಸಂತತ ಶ್ರೀ ಗುರು ಮಾಪಾಯೆ ಸಂತತ ಪರಮ ತತ್ವದ ಸಾರ ಬೋಧಿತ ವರಗುಣ ಗಂಭೀರ ಶರಣು ಶರಣು ನಿಮ್ಮ ಶರಣವ ನಂಬಿದ ವರ ಗುರು ಮಹಾಲಿಂಗ ರಂಗ ನೆನ್ನಿತು ವರ ಗುರು ಮಹಾಲಿಂಗ ರಂಗ ನೆನ್ನಿತು ಶ್ರೀ ಗುರು ಮಾಂಪಾಯಿ ಸಂತತ ಶ್ರೀ ಗುರು ಬಾದಾಮಿ ತಾಲೂಕು ಕೆರೂರಿನ ಶಂಕರಪ್ಪ ಬಿ ಪ್ರಭಾಕರ್ ಹಾಗೂ ಸಂಗಡಿಗರಿಂದ ಭಜನಾ ಪದವನ್ನು ಕೇಳುತ್ತಿರುವಿರಿ. ಗೋಡಲಾಗ ಕಟ್ಟಿ ಮುಗಿದೋ ನಲಿಯಾದೆಲ್ಲ ಹೃದಯ ನಳಿನ ವರರಾದಿವ ರೂಪುನಿಲ್ಲ ಬಲದ ಭಾನು ನಯನದಿಂದ ಬಲದ ಭಾನು ನಯನದಿಂದ ನೋಡ ಕುಲ ಚ ಕೋರತನಿಯೇ